90% ಬಂದ ಪದ್ಧತಿನೇ ಅದ. ಇನ್ನು ಆಕಳಗಳಿಗೆ ಕಟ್ತಾರ, ಆಮೇಲೆ ಅವಕ್ಕೆ ಸಿಕ್ಕಾಬಿಟ್ಟು ಹಗ್ಗ, ಆಮೇಲೆ ಅದು ಇದು. ನಮ್ಮಲ್ಲಿ ಯಾವುದೂ ಇಲ್ಲ, ಅವಕ್ಕೆಲ್ಲ ಫ್ರೀಡಮ್ ಆಗಿ ಬಿಟ್ಬಿಟ್ಟಿವಿ ಸರ್. ಹಿಂಡೂಸ್ ಟೈಮ್ನಾಗ ಬರೀ ಒಂದು 10-15 ಅಷ್ಟೇ ಕಟ್ತೀವಿ. ಯಾವಾಗ ಬೇಕಾವಾಗ ನೀರು ಕುಡಿತಾವ, ಯಾವಾಗ ಬೇಕಾವಾಗ ಮೇವುತಿತ್ತಾವ. ಆಮೇಲೆ ಮಳೆಗಾಲನಾಗ ಪ್ರತಿ ದಿವಸ ಏನು ಸಗಣಿಯನ್ನ ತೆಗೆದು ಸ್ವಚ್ಛವಾಗಿ ಇಡ್ತೀವಿ. ಆಮೇಲೆ ಬೇಸಿಗೆ ಸಮಯ ಬಂತು ಅಂದ್ರೆ ವಾರಕ್ಕೆ 10 ದಿವಸಕ್ಕೆ ಒಂದ್ಸಲ ಸಗಣಿ ತೆಗಿತೀವಿ. ಆ ಸಗಣಿನ ಇಟ್ಟು ಉತ್ಕೃಷ್ಟ ಗುಣಮಟ್ಟದ ಗೊಬ್ಬರ ಅದ. ನಮ್ಗೆ 2-2 ವರ್ಷಕ್ಕೆ ಅಡ್ವಾನ್ಸ್ ಬುಕಿಂಗ್ ಅದ ಸರ್ ಗೊಬ್ಬರಕ್ಕೆ. ಅಷ್ಟೊಂದು ಬೇಡಿಕೆ ಅದ ನಮ್ಮಲ್ಲಿ ಗೊಬ್ಬರಕ್ಕೆ. 2-2 ವರ್ಷ ನನಗೆ ಅಡ್ವಾನ್ಸ್ ಬುಕಿಂಗ್ ಅದ. ಬಂದ ಮುಕ್ತ ಪದ್ಧತಿಯಲ್ಲಿ ಇರೋದ್ರಿಂದ ರೋಗನೂ ಕಡಿಮೆ, ಅವಕ್ಕೆ ರಕ್ತ ಪರಿಶೀಲನೆ ಚೆಂದಾಗ ಆಗ್ತದೆ, ಆಮೇಲೆ ಏನದ ಹೈನು ಇಳುವರಿನೂ ಜಾಸ್ತಿ ಆಗ್ತದೆ, ಆಮೇಲೆ ಏನದ ಗೊಬ್ಬರದ ಗುಣಮಟ್ಟನೂ. ಅದ್ರಾಗೆಲ್ಲ ಯೂರಿನ್ ಎಲ್ಲ ವೇಸ್ಟ್ ಆಗಿ ಹೋಗೋದಕ್ಕಿಂತ ಅದ್ರ ತುಳಿದು ಅದ್ರಾಗೆ ಮಿಕ್ಸ್ ಆಗಿರ್ತದೆ ಸರ್. ಆಮೇಲೆ ಇನ್ನೊಂದು ಹೆಂಗದ, ಹೆಂಡ್ಯಾಗ ಮೀಥೇನ್ ಗ್ಯಾಸ್ ಇರ್ತದೆ ಸರ್. ಆ ಮೀಥೇನ್ ಗ್ಯಾಸ್ನ ನಾವು ಒಂದೇ ಕಡೆ ಸ್ಟಾಕ್ ಹಾಕಿದ ತಕ್ಷಣ ಮೀಥೇನ್ ಗ್ಯಾಸ್ ಏನಾಗ್ತದೆ ಕೆಲವೊಂದು ಬೆಳಿಗ್ಗೆ ಹಾನಿಕಾರಕನೂ ಉಂಟು ಮಾಡ್ತದೆ ಸರ್. ಈಗ ನಮ್ಮ ಬಂದ ಮುಕ್ತ ಪದ್ಧತಿ ಇರೋದ್ರಿಂದ ತುಳಿದು ಆ ಮೀಥೇನ್ ಗ್ಯಾಸ್ ಹೊರಗೋಗ್ಬಿಡ್ತದೆ. ಆ ಗ್ಯಾಸ್ ಹೊರಗೋದ್ರಿಂದ ನಮ್ಮ ಗೊಬ್ಬರನ ಇಮಿಡಿಯೇಟ್ ಬೆಳೆಗೆ ಅದು ಪ್ರಯೋಜನ ಆಗೋದ್ರಿಂದ ನಮ್ಮ ಗೊಬ್ಬರಕ್ಕೆ ಬಹಳ ಬೇಡಿಕೆ ಇದೆ ಸರ್. ಅದಕ್ಕೆ ಎಲ್ಲಾ ರೈತರು ನೀವು ಸಾಧ್ಯ ಆದಷ್ಟು ದನಗಳನ್ನ ಬಂದ ಮುಕ್ತ ಪದ್ಧತಿಯಲ್ಲಿ ಸಾಕಿದ್ರೇನೆ ಚೆನ್ನಾಗಿರೋದನ್ನ ನನ್ನ ಅಭಿಪ್ರಾಯ. ನೀವು ಪ್ರತ್ಯೇಕವಾಗಿ ಗಂಜಲವನ್ನ ಕಲೆಕ್ಟ್ ಮಾಡುವಂತದ್ದು ಮಾಡ್ತಾ ಇಲ್ಲ, ಹಂಗೆ ಬಿಟ್ಟು ಬಿಡ್ತೀರಿ? ಮಳೆಗಾಲನಾಗ ಮಾತ್ರ ನಾವು ಪ್ರತ್ಯೇಕವಾಗಿ ಪ್ರತಿ ದಿವಸ ಗಂಜಲ ತೆಗಿತೀವಿ ಸರ್, ಗಂಜಲನ ತೆಗಿತೀವಿ. ಬೇಸಿಗೆ ಬಂತು ಅಂದ್ರೆ ಪ್ರತಿ 10 ದಿವಸಕ್ಕೆ ಒಂದ್ಸಲ ತೆಗಿತೀವಿ ನಾವು. ಅಲ್ಲಿ ತನಕ ಅಲ್ಲೇ ಇರ್ತದೆ. ಜಾರಿ ದನಗಳು ಬಿದ್ದು ಅಂದ್ರೂ ಕೂಡ ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದು ಫ್ರಾಕ್ಚರ್ ಆಗಂಗಿಲ್ಲ, ಏನೂ ಇಲ್ಲ. ಆಮೇಲೆ ಅವು ನಾವು ಬಿಟ್ಟಿರ್ತೀವಿ, ಬಿಟ್ಟಲ್ಲಿ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆನೂ ಅವ್ರ ಮೇಲೆ ಬೀಳಂಗಿಲ್ಲ. ಯಾಕಂದ್ರೆ ಅವು ಹಸಿ ರೋಜಾಗಿ ಕೂಡಂಗಿಲ್ಲ. ಆಮೇಲೆ ಅವು ಕೆಲ್ ಬೇಕಾಗಿರ್ತ ಅಲ್ಲಿ ಕೂಡ್ತಾವ, ಯಾವಾಗ ಬೇಕಾವಾಗ ನೀರು ಕುಡಿತಾವ, ಯಾವಾಗ ಬೇಕು ಮೇವುತಿತ್ತಾವ, ಎಷ್ಟು ತಿರುಗಾಡ್ಬೇಕು ತಿರುಗಾಡ್ತಾವ, ಬಿಸಿಲಿಗೆ ಹೋಗ್ಬೇಕು ಬಿಸಿಲಿಗೆ ಹೋಗ್ಬತ್ತಾವ, ನೆರಳಾಗಿರ್ಬೇಕು ನೆರಳಾಗಿರ್ತಿರ್ತಾವ. ಅವಕ್ಕೆ ಪರಿಪೂರ್ಣ ಸ್ವಾತಂತ್ರ್ಯವಾಗಿ ಕೊಟ್ಟಾಕರ ಅವು ಮಾನಸಿಕವಾಗಿ ಅವು ಸದೃಢವಾಗಿರ್ತಾವ ಸರ್. ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿನೂ ಸದೃಢವಾಗಿರ್ತಾವ. ಪ್ರಾಣಿಗಳಿಗೆ ಸಾಧಾರಣವಾಗಿ ನಾವು ಕಟ್ಟೋದ್ರಿಂದ ಮಾನಸಿಕ ಹಿಂಸೆ ಆತದ ನನ್ನ ಅಭಿಪ್ರಾಯ ರೀ. ಈಗ ಪ್ರಾಣಿಗಳಿಗೆ ನಾವು ಎಲ್ಲಿ ತನ ಬಂಧವಾಗಿಡ್ತೀವಿ ಅಲ್ಲಿ ತನ ಅವ್ಕೆ ಸ್ವಲ್ಪ ಮಾನಸಿಕ ಹಿಂಸೆ ಆಗಿ ಸ್ವಲ್ಪ ಇಳುವರಿ ಕಡಿಮೆ. ನಾವು ಮಳೆಗಾಲನಾಗ ಒಂದೊಂದ್ಸಲ ತೊಂದರೆ ಆದಾಗ ಕಟ್ತೀವಿ, ಸಡನ್ ಆಗಿ ಅವ್ರು ಇಳುವರಿ ಕಡಿಮೆ ಆಗ್ಬಿಡುತ್ತೆ ಸರ್. ಪ್ರತಿ ದನದಿಂದ 3 ಲೀಟರ್, 2.5 ಲೀಟರ್, 3 ಲೀಟರ್, 2.5 ಲೀಟರ್ ಇಳುವರಿ ಕಡಿಮೆ ಆಗ್ಬಿಡ್ತದೆ. ಅವಕ್ಕೆ ಅವ್ ಕಟ್ಟದೀವಿ ಅಂದ್ರೆ ಜ್ವರ ಬರೋದು, ಆಮೇಲೆ ಅವು ಒಂಥರ ಮುದ್ದಿ ಮುದ್ದಿಯಾಗಿ ಕೂಡುದು, ಈ ತರ ಆಗ್ತದೆ ರೀ. ಅದೇ ಬಿಟ್ಟಿವಿ ಅಂದ್ರೆ ಕುಣದಾಡ್ಕೊಂಡು ಆರಾಮಾಗಿರ್ತಾವ ಸರ್. ಅಂದ್ರೆ ಜಾನುವಾರುಗಳ ಮಾನಸಿಕ ಒಂದು ಪರಿಸ್ಥಿತಿ ಕೂಡ ಬದಲಾವಣೆ ಆಗುತ್ತದೆ. ನೀವು ಕಟ್ಟೋದ್ರಿಂದ ಅವು ಆತಂಕ ಕೀಳಾಗ್ತಾವ, ಹೆದರಿಕೆ ಬಂದಂಗೆ ಆಗ್ತದೆ, ಅದರಿಂದಾಗಿ ಅವು ಇಳುವರಿ ಕೂಡ ಕಡಿಮೆ ಆಗ್ತದೆ ಅಂತಂತೀರಿ ಸರ್? ಹೆಚ್ಚಿನವ್ರು ಏನಂತಾರೆ, ಕಟ್ತಾರ, ಕಟ್ಟಿ ಅವಕ್ಕೆ ಟೈಮ್ ಟೈಮಿಗೆ ನೀರು ಕೊಡಕ್ ಆಗಂಗಿಲ್ಲ. ಒಂದು ಎಲ್ಲೇರ ಹೋಗಿರ್ತೀವಿ, ಬರ್ಲಕ್ಕ ಒಂದ್ 1/2 ಗಂಟೆ ಲೇಟ್ ಆಗ್ಬಿಡ್ತದೆ. ಆಮೇಲೆ ಮೇವು ಹಾಕ್ಲಿಕ್ಕೆ ಒಂದ್ 1/2 ಗಂಟೆ ಲೇಟ್ ಆಗ್ಬಿಡ್ತದೆ. ಅವಕ್ಕೆ ಡೈಜೆಷನ್ ಸಿಸ್ಟಮ್ ಲೇಟ್ ಆತ ಸರ್. ಅವು ಮೆಲ್ಲಕ್ಕೆ ಎಷ್ಟು ಸಲ ಜಾಸ್ತಿ ಹಾಕ್ತಾವ ಅಷ್ಟು ಹಾಲಿನ ಉತ್ಪಾದನೆ ಹೆಚ್ಚಿಗೆ ಆಗ್ತದೆ ಸರ್. ಹಂಗಾಗಿ ಈಗ ಅವಕ್ಕೆ ಮಾನಸಿಕವಾಗಿ ಕೂಡ ನಾವೇನ್ ಕಟ್ಟೋದ್ರಿಂದ ಏನಾಗ್ಬಿಡ್ತಾವ, ಹಿಂಗೂ ಹೊಳಕ್ ಬರಂಗಿಲ್ಲ, ಹಿಂಗೂ ಹೊಳಕ್ ಬರಂಗಿಲ್ಲ. 2 ಹಗ್ಗ ಹಚ್ಚಿರ್ತೀವಿ, 3.5 ಫೀಟ್ನಾಗೆ ನಿಲ್ಬೇಕು ಸರ್ ಅವು. ಅದಕ್ಕಿಂತ ಇದು ಬಿಟ್ಟಿವಿ ಅಂದ್ರೆ ಅವು ತಿರುಗಾಡ್ತಾವ, ಅವಕ್ಕೂರಷ್ಟಕ್ಕೆ ಅವು ತಿರುಗಾಡ್ತಾವ, ಎಲ್ಲಿ ಬೇಕು ಕೂಡ್ತಾವ, ಎಲ್ಲಿ ಯಾವಾಗ ಬೇಕು ನಿಲ್ತಾವ, ಓಡಾಡ್ತಾವ. ಮತ್ ಬೇರೆ ಕಡೆಯಿಂದ ದನ ಪರ್ಚೇಸ್ ಮಾಡಿದೀವಿ ಅಂದ್ರೆ 3 ದಿವಸ ಹೊರಗೆ ಕಟ್ತೀವಿ, 4ನೇ ದಿವಸಕ್ಕೆ ಒಂದ್ 2 ತಾಸು 3 ತಾಸು ನಾವು ಅವ್ರ ಜೊತೆ ಇರ್ತೀವಿ ರೀ, ಅಲ್ಲೇ ಇರ್ತೀವಿ. ಅಲ್ಲಿ ಇದ್ದ ಆದ್ಗೊಳಕ್ ಅವಕ್ಕ ಬಾಂಧವ್ಯ ಬೆರೀತು ಅಂದ್ರೆ ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಹಾನಿ ಉಂಟು ಮಾಡ್ಕೊಳಂಗಿಲ್ಲ. ಅದರಲ್ಲಿ HFE ಜರ್ಸಿ ದನಗಳಂತೂ ಯಾವ ಇಲ್ಲಿ ತನ ನಮ್ಮಲ್ಲಿ ಹೊಡೆದಾಡಿ ಏನಾರ ಮಾಡ್ಕೊಂಡದ್ದು ಇತಿಹಾಸನೇ ಇಲ್ರಿ. ನಾವು ಈ 4 ವರ್ಷದಿಂದ ಬಂದ ಮುಕ್ತ ಪದ್ಧತಿದಾಗ ಇಟ್ಟಿನವಕ್ಕೆ ಆ ರೀತಿ ಯಾವುದು ಆಗಿಲ್ಲ ಸರ್. ಈ HFE ಜರ್ಸಿ ಏನು ಆಕಳಗಳದಾವಲ್ಲ, ಗರಿಷ್ಠ ಎಷ್ಟು ನಿಮಗೆ ಹಾಲು ಕೊಟ್ಟ ಒಂದ್ ದಿವಸಕ್ಕೆ? ಸರ್ ನಮ್ಮಲ್ಲಿ 33 ಲೀಟರ್ ತನಕ ಇವತ್ತು ಪ್ರೆಸೆಂಟ್ ನಮ್ಮಲ್ಲಿ ಹಾಲು ಕೊಡುವಂತ ಹಸುಗಳದಾವ ಸರ್, 33 ಲೀಟರ್ ತನಕ. ಮೊದಲು ನನಗೆ ಎಲ್ಲ ಹೆದರಿಸಿದ್ರು, ಅಷ್ಟೊಂದು ಇಳ್ಳಿನ ತಂದಿರಿ, ಈ ವಾತಾವರಣಕ್ಕೆ ಬದುಕಂಗಿಲ್ಲ, ಹಂಗಾಗಂಗಿಲ್ಲ, ಹಿಂಗಾಗಂಗಿಲ್ಲ ಅಂತ ಹೇಳಿದ್ರು. ನಾ ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಹಾಗೂ ಪಶುವೈದ್ಯ ಅಧಿಕಾರಿಗಳ ಸಲಹೆ ಮೇರೆಗೆ ಅವು ಕಾಲಕಾಲಕ್ಕೆ ಲಸಿಕೆ, ಆಮೇಲೆ ಏನದ ಕೃತಕ ಗರ್ಭಧಾರಣೆ ಎಲ್ಲ ವ್ಯವಸ್ಥಿತ ಮಾಡೋದ್ರಿಂದ ಅವು ತುಂಬಾ ಲಾಭ ತಂದು ಕೊಟ್ಟವು ಸರ್. ನನಗೆ ಅವು ಉತ್ಕೃಷ್ಟ ಗುಣಮಟ್ಟದನ್ನೇ ಸಾಕಬೇಕು, ಸಾಕಿದ್ರೆ ಅದ್ರಾಗೂ ಈಗ ಸಿಮೆಂಟ್ಸ್ ಬಂದವ ಸರ್, ಉತ್ತಮ ತಳಿವು. ಈಗ 50 ಲೀಟರ್, 60 ಲೀಟರ್ ರೆಕಾರ್ಡಿಂಗ್ ಸಿಮೆಂಟ್ ಅದಾವ. ಅವನ್ನ ತಂದು ಇಲ್ಲೇ ಅವು ಹುಟ್ಟಿ ನಮ್ಮ ವಾತಾವರಣಕ್ಕೆ ಬೆಳೆದು ಅಂದ್ರೆ ಸಂಪೂರ್ಣವಾಗಿ ನಮಗೆ ಹೊಂದಾಣಿಕೆ ಆಗ್ಬಿಡ್ತಾವ ಸರ್. ಆ 50 ಲೀಟರ್ ಅವ್ರು ಹೇಳಿದ್ರು ಅಂದ್ರೆ ನಮಗೆ ಅಟ್ಲೀಸ್ಟ್ ಒಂದು 40 ಲೀಟರ್ ಕೊಟ್ಟರು ಕೂಡ ನಾವು ಅತಿ ಲಾಭದಾಯಕ. ಪರ್ ಡೇ 10 ಲೀಟರ್ ಜಾಸ್ತಿ ಆಯ್ತು ಸರ್. ಒಂದ್ ಇಳುವರಿಯಲ್ಲಿ ಸುಮಾರು 1,000 ಲೀಟರ್ ಜಾಸ್ತಿ ಆಗ್ಬೋದು. 1,000 ಲೀಟರ್ ಜಾಸ್ತಿ ಆದರೆ ಕನಿಷ್ಠ ನಮಗೆ 30,000 ರೂಪಾಯಿ ಆದಾಯ ಹೆಚ್ಚಿಗೆ ಪಡ್ಕೊಳ್ಳಕ್ ಸಾಧ್ಯ ಸರ್. ಈಗ ಮುಂದಿನ ದಿನಗಳಲ್ಲಿ ಎಷ್ಟು ಎಲ್ಲಿ ತನಕ ಗರಿಷ್ಠ ನಿಮ್ಮ ಹಾಲಿನ ಉತ್ಪಾದನೆ ಎಷ್ಟು ಮಾಡಬೇಕಂತ ಮಾಡಿರಿ ನೀವು ಸರ್, ನಾವು ಮುಂದಿನ ದಿನಮಾನದಾಗ ಹಾಲಿನ ಉತ್ಪಾದನೆಗಿನ ನಾನೇನದ ಈಗ ತಳಿ ಸಂವರ್ಧನೆಗೆ ಒತ್ತು ಕೊಡ್ಬೇಕನ್ನುವಂತ ವಿಚಾರ ಮಾಡೀನಿ ಸರ್. ಯಾಕಂದ್ರ ಇವತ್ ಬೇರೆ ಬೇರೆ ಕಡೆ ನಾವು ಮಹಾರಾಷ್ಟ್ರ ಭಾಗಕ್ಕೆ ನಾನು ಬಹಳ ಸ್ಥಳಗಳಿಗೆ ವಿಸಿಟ್ಗೆ ಹೋಗ್ತೀನಿ, ಆಮೇಲೆ ನಮ್ಮ ಮಾಡೋಕ್ಕಿಂತ ಮುಂಚಿತವಾಗಿನೂ ಭಾಳ ಕಡೆ ವಿಸಿಟ್ ಮಾಡೀನಿ. ಈಗೂ ಎಲ್ಲೆಲ್ಲಿ ಉತ್ತಮ ಅದಾವ ಅಲ್ಲಿ ನೋಡ್ಲಿಕ್ಕೆ ಹೋಗೋದು ನನಗೆ ಒಂಥರ ಹವ್ಯಾಸನ ಸರ್. ಅದು ಈಗ ನಾ ಮಹಾರಾಷ್ಟ್ರ ಸುಮಾರು ಕಡೆ ಹೋಗಿ ಬಂದೀನಿ, ಆಮೇಲೆ ಬೆಂಗಳೂರು ಸೈಡು ಹೋಗಿ ಬಂದೀನಿ, ಮೈಸೂರು ಕಡೆ ಹೋಗಿ ಬಂದೀನಿ, ಅಲ್ಲೆಲ್ಲ ತಳಿ ಸಂವರ್ಧನೆ ಸಲುವಾಗಿ ಭಾಳ ಒತ್ತು ಕೊಟ್ಟಾರೆ ಸರ್. ಈಗ ABS ಆಮೇಲೆ ಡೆನ್ಮಾರ್ಕ್ ಹಲವಾರು ಕಂಪನಿಗಳು ವಿದೇಶದ ಉತ್ಕೃಷ್ಟ ಗುಣಮಟ್ಟದ ವೀರನಳಿಕೆಗಳನ್ನ ಸರಬರಾಜು ಮಾಡಾಗುತ್ತೆ. ಮೊದಲೆಲ್ಲ ನಾವು ಎಲ್ಲರೆ ಕೃತಕ ಗರ್ಭಧಾರಣೆ ಮಾಡಬೇಕು ತಾಲೂಕು ಕೇಂದ್ರದಾಗ ಒಂದೇ ಕಡೆ ವ್ಯವಸ್ಥೆ ಇತ್ತು. ಈಗಿಲ್ಲ, ಎಲ್ಲಿ ನಾವು ಅಕಸ್ಮಾತ್ ಆಗಿ ಕೆವಿಕೆ ಭೇಟಿ ಆದಿವಿ ಅಂದ್ರೆ ಅವರು ಬರ್ಗಿಂದ ತರಿಸಿಕೊಡ್ತಾರೆ, ಪಶು ಇಲಾಖೆದವರು ತರಿಸಿಕೊಡ್ತಾರೆ, ಆಮೇಲೆ ವಿಭಿನ್ನ ಬೇರೆ ಬೇರೆ ಕಂಪನಿಯವರು ಅದಾರ ಅವರು ತರಿಸಿಕೊಡ್ತಾರೆ. ಹಂಗಾಗಿ ನಾವು ಒಂದು ಗುಣಮಟ್ಟದ ಕರುವನ್ನ ಸಾಕಿ ಒಂದು ವರ್ಷದಲ್ಲಿ ಈಟಿಗೆ ಬರ್ತದೆ ಸರ್. ಅದು ಅದನ್ನ ಸರಿಯಾಗಿ ಉತ್ತಮ ಗುಣಮಟ್ಟದ ತಳಿಯನ್ನು ಸಾಕ್ತೀವಿ ಅಂದ್ರೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಇವತ್ತಿನ ಮಾರುಕಟ್ಟೆ ಬೆಲೆ ದರ ಅದ ಸರ್. ಹಾಲಿನಕಿನ್ನ ಅದ್ರಾಗ ಉತ್ತಮ ಲಾಭ ಗಳಿಸಬಹುದು ಅಂತ ನನ್ನ ನಂಬಿಕೆ ಅದ. ಆಮೇಲೆ ಏನದ, ಇಲ್ಲಿ ವಾತಾವರಣಕ್ಕೆ ಇಲ್ಲಿ ರೈತರಿಗೆ ಉತ್ಕೃಷ್ಟ ಗುಣಮಟ್ಟದ ತಳಿಯನ್ನು ನಾವು ಪರಿಚಯಿಸಿದೀವಿ ಅಂದ್ರೆ ಅವರಿಗೂ ಅವರು ಲಾಭದಾಯಕ ಆತಾರ, ಆಮೇಲೆ ನಾವು ಲಾಭದಾಯಕವಾಗಿ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯ ಅದ ಅಂತ ನನ್ನ ಅಭಿಪ್ರಾಯ. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ತಳಿ ಸಂವರ್ಧನೆ ಮಾಡೋದ್ರಿಂದ ಇಡೀ ನಮ್ಮ ಒಂದು ಸಮಾಜದೊಳಗೆ ಏನು ತಳಿಗಳ ಆಸ್ತಿ ಅದಲ್ಲ ಅದು ಸುಧಾರಣೆ ಆಗುವಂತಹದ್ದು ಆಗ್ತದ. ಅದರಿಂದ ಮತ್ತೆ ಉಳಿದಂತಹ ರೈತರಿಗೂ ಕೂಡ ಅನುಕೂಲ ಆಗ್ತದ, ಮತ್ತೆ ನಮ್ಮ ಒಂದು ಆರ್ಥಿಕತೆ ಕೂಡ ಇಂಪ್ರೂವ್ ಆಗುವುದಕ್ಕೆ ಬಹಳ ಸಹಕಾರಿ ಆಗ್ತದ. ನೀವು ಕೆಲಸ ಮಾಡಬೇಕಲ್ಲ, ನಿಮಗೆ ಸಪೋರ್ಟ್ ಆಗಿ ನಿಮ್ಮ ಕೆಲಸದೊಳಗೆ ಯಾರು ಸಹಾಯ ಮಾಡ್ತಾರಂತೀರಿ ಸರ್? ಇದ್ರಾಗ ನಮ್ಮ ಮನೆಯವ್ರ ಸಹಕಾರ ಬಹಳ ಸರ್. ಯಾಕಂದ್ರೆ ಎಲ್ಲಾ ಟೈಮ್ನಾಗೂ ನಾನೇ ಮಾಡ್ಲಿಕ್ಕೆ ಆಗಂಗಿಲ್ಲ. ಈಗ ಒಂದೊಂದು ಟೈಮ್ನಾಗ ನಾವ್ ಎಲ್ಲರೂ ಹೋದಿವಿ ಮಾಡಿದೀವಿ ಅಂದ್ರೆ ಅಷ್ಟು ದನಗಳನ್ನ ನಮ್ಮ ಮಿಸಸ್ ಮೇಂಟೈನ್ ಮಾಡ್ತಾರೆ ಸರ್. ನಮ್ಮ ಮನೆಯವ್ರ ಸಹಕಾರ ಬಹಳ ಅದ. ನಮ್ಮ ತಾಯಿ ಜಾಬ್ ಮಾಡಿದ್ರು ಕೂಡ ಇವನ್ ಅವರು ತಾಯಿಯವ್ರದು. ಆಮೇಲೆ ಆರ್ಥಿಕವಾಗಿ ನನಗೆ ಮೊದಲು ಮಾಡ್ಲಿಕ್ಕ ಏನ್ ನಾ ಮಾಡ್ತೀನಿ ಹೈನುಗಾರಿಕೆ ಅಂತ ನನಗೆ ಮೊದಲು ಹೈನುಗಾರಿಕೆ ಗಂಧಗಾಳಿನೇ ಗೊತ್ತಿರಲಿಲ್ಲ. ಮಾಡ್ತೀನಿ ತಂದಾಕ ಅವ್ರು ಆರ್ಥಿಕವಾಗಿ ಸಹಾಯ ಮಾಡ್ಯಾರ. ಆಮೇಲೆ ಈಗ ನನ್ನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಮನೆಯಾಗೆ ಯಾರೇ ಹೈನುಗಾರಿಕೆ ಮಾಡ್ತೀರಂದ್ರೆ ಒಬ್ಬರಿಂದ ಸಾಧ್ಯ ಇಲ್ಲದ ಕೆಲಸ. ಯಾಕಂದ್ರೆ ಇದು 365 ದಿವಸನೂ ಕಂಟಿನ್ಯೂ ರೊಟೀನ್ ಆಗಿರುವಂತ ಕೆಲಸ ಇರೋದ್ರಿಂದ ನಮ್ಮ ಮನೆಯವರ ಸಹಕಾರ ಇಲ್ಲದೇನೆ ನಾವು ಹೈನುಗಾರಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಮನೆಯವರ ಸಹಕಾರ ಬಹಳ ಮುಖ್ಯ ಅದ ಸರ್. ರಾಘವೇಂದ್ರ ಅವರೇ, ನಿಮ್ಮ ಜೊತೆಗೆ ನಮ್ಮ ರೈತರು ಆಸಕ್ತರು ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಸರ್, ನನ್ನ ನಂಬರ್ 6363090903. ರೈತ ಬಾಂಧವರು ಯಾರೇ ನಿಮಗೆ ಏನೇ ಡೌಟ್ ಇತ್ತು, ಆಮೇಲೆ ಯಾವುದೇ ಸಲಹೆಗಳು ನೀವು ನಮ್ಗೆ ಕೊಡ್ರಿ, ನಮ್ಮ ಕಡೆಯಿಂದ ಸಲಹೆಗಳನ್ನ ನೀವು ಪಡ್ಕೊಡ್ರಿ, ನೀವು ನಮ್ಮ ಫಾರ್ಮಿಗೆ ವಿಸಿಟ್ ಮಾಡಬಹುದು. ನಾ ಇನ್ನೊಂದು ಏನಂದ್ರೆ ನಾ ಅತಿ ಕಡಿಮೆ ಬಂಡವಾಳದಲ್ಲಿ ಇದನ್ನ ಮಾಡಿದ್ದೀನಿ. ನನ್ನ ಶೆಡ್ ಏನಂತ ಹೈಟೆಕ್ ಅಲ್ಲ, ಬಟ್ ಅದರ ಏನು ಕಡಿಮೆ ದರದಲ್ಲಿ ಸಿಗುತ್ತೆ ಅದನ್ನ ಉಪಯೋಗ ಮಾಡಿಕೊಂಡು ಬಂದ ಮುಕ್ತ ಪದ್ಧತಿಯಲ್ಲಿ ಮಾಡಿದ್ದೀನಿ. ಯಾರಾದರೂ ಸಂಪರ್ಕ ಮಾಡಬಹುದು. ಆತ್ಮೀಯರೇ, ಈಗ ರಾಘವೇಂದ್ರ ಅವರು ಏನು ನಂಬರ್ ಹೇಳಿದ್ದಾರೆ ತಮ್ಮ ನಂಬರ್, ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 6363090903 ಈ ನಂಬರ್ ನ ಸಂಪರ್ಕ ಮಾಡಿ ಈಗಾಗಲೇ ಅವರು ಹೇಳದಂಗೆ ತಾವು ಅವರ ಫಾರ್ಮ್ ಅನ್ನು ಕೂಡ ವಿಸಿಟ್ ಮಾಡಿ ಹೆಚ್ಚಿನ ಒಂದು ಕಲಿಕೆಯನ್ನ ಮಾಡಿಕೊಳ್ಬಹುದು. ಒಳ್ಳೆಯದು ರಾಘವೇಂದ್ರ ಆನಂದ ರಾಯ್ ಕೊಡವನವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಮ್ಮ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನ ವಿಸ್ತೃತವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ನಮ್ಮ ರೈತರು ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಇಂಥ ಒಂದು ಹೈನುಗಾರಿಕೆ ಇರಬಹುದು ಅಥವಾ ಯಾವುದೇ ಒಂದು ಕೃಷಿ ಉದ್ಯಮ ಇರಬಹುದು, ನಾವು ಮನಸ್ಸುಗೊಟ್ಟು ಸಂಪೂರ್ಣವಾಗಿ ನಮ್ಮನ್ನ ತೊಡಗಿಸಿಕೊಂಡು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಅದರೊಳಗೆ ನಮಗೆ ಯಶಸ್ಸು ಗ್ಯಾರಂಟಿಯಾಗಿ ಸಿಗ್ತದೆ ಅನ್ನುವಂತಹ ಒಂದು ವಿಚಾರವನ್ನ ಮನದಟ್ಟು ಮಾಡಿಕೊಳ್ಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅವರು ತಮ್ಮನ್ನ ಸಂಪರ್ಕ ಮಾಡಬಹುದು. ಇಲ್ಲಿ ತನಕ ತಾವೇನು ತಮ್ಮ ಎಲ್ಲ ಅನುಭವಗಳನ್ನು ನಮ್ಮ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಐರಸಂಗ ಗ್ರಾಮದ ಪ್ರಗತಿಪರ ರೈತರಾದ ರಾಘವೇಂದ್ರ ಆನಂದರಾಯ ಕೊಡಹೊನ್ನ ಅವರೊಡನೆ ಸಂದರ್ಶನ ಕೇಳಿದ್ರೆ. ಈಗ ಮಲ್ಲಪ್ಪ ದಾಯಗೋಡಿ ಹಾಗೂ ಸಂಘಟಕರಿಂದ ಒಂದು ಮೈಲಾರಲಿಂಗನ ಪದ. ಓಡೋ

ಮತ್ತು ಮಡಿಕೆ ಈ ರೀತಿ ಹಲವಾರು ಬೆಳೆಗಳ ಜೊತೆಗೆ ನಾವು ಅಂತರ ಬೆಳೆ ಅಂತ ಹೇಳಿ ಬೆಳೆಯಬಹುದು. ಇದನ್ನ ಸಾಮಾನ್ಯವಾಗಿ ನಾವು 4:2 ಅಂತ ಹೇಳ್ತೇವೆ. 4 ಸಾಲ ನವಣೆ ಜೊತೆಗೆ 2 ಸಾಲ ತೊಗರಿ ಅಥವಾ ಹೆಸರು ಅಥವಾ ಮಡಿಕೆ ಅಥವಾ ಈ ಎಲ್ಲ ಬೆಳೆಗಳನ್ನು ನಾವು ಅಂತರ ಬೆಳೆಯಾಗಿ ಬೆಳೆದು ನಾವು ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ. ಒಳ್ಳೆಯದು ಡಾಕ್ಟರ್ ಆನಂದ್ ಕಾಂಬಳೆ ಅವರ, ರೈತರಿಗೆ ಇದುವರೆಗೆ ನವಣೆ ಬೇಸಾಯದ ತಾಂತ್ರಿಕದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದರೆ. ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ನವಣೆಯನ್ನು ಬೆಳೆಯಲಿಕ್ಕೆ ಮುಂದೆ ಬರಲಿ, ನವಣೆಯನ್ನು ಮೌಲ್ಯವರ್ಧನೆ ಮಾಡಿ ಮಾರೋದ್ರ ಮುಖಾಂತರ ಹೆಚ್ಚು ಲಾಭವನ್ನು ಪಡಿಬಹುದು. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ನವಣಕ್ಕಿಗೆ 100-120 ರೂಪಾಯಿ ಮಾರ್ತಾ ಇದೆ. ರೈತರು ಇಂಥ ಒಂದು ವಿಚಾರವನ್ನು ಗಮನಿಸಿ ನವಣೆಯನ್ನು ಬೆಳೆದು ವಿಶೇಷವಾಗಿ ಬಹಳಷ್ಟು ಬೇಡಿಕೆ ಇದೆ, ಮನೆಯಲ್ಲಿ ಊಟ ಮಾಡ್ಕೋಬಹುದು ಎಲ್ಲರೂ. ಆದ್ದರಿಂದ ರೈತರು ನವಣೆಯನ್ನು ಬೆಳೆಯಲಿಕ್ಕೆ ಮುಂದೆ ಬರ್ತಾರೆ ಅಂತ ಹೇಳ್ತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. छोटे छोटे धंधे या बड़े कामों में, फूलों के पॉलीहाउस, सब्जियों के बागानों में, सोलर बदल रहा है रात को उजालों में. देश की मुख्य धारा से जोड़ रहा है नाबार्ड. गांव बढ़े तो देश बढ़े. चल पड़े हैं गांव, चल पड़ा इंडिया. ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಮಾವಲತ್ತಿ, ಸಹಕಾರ ಬಿ ನರಸಿಂಹಲು. ರಾಯಚೂರು, ಕಲಬುರಗಿ ಹಾಗೂ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಈಗ ಮಲ್ಲಪ್ಪ ದಯಗೋಡಿ ಹಾಗೂ ಸಂಗಡಿಗರಿಂದ ಇನ್ನೊಂದು ಮೈಲಾರ್ಲಿಂಗನ ಪದ ಕೇಳೋಣಂತೆ.